ಒಂದೆರಡು ಕಡೆ ಮಳೆಯಾಗಿದೆ. ಪಾಂಡವಪುರದಲ್ಲಿ ಅತಿ ಹೆಚ್ಚು 11 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿ, ದಕ್ಷಿಣ ಒಳನಾಡಿನ ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರಿಯುವ ಸಂಭವವಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋವಿಡ್ ಲಸಿಕೆ ನೀಡಿಕೆ ಶತಕೋಟಿ ಸಾಧನೆ. ಹಂಪಿ ಸೇರಿದಂತೆ ದೇಶಾದ್ಯಂತ 100 ಸ್ಮಾರಕಗಳಲ್ಲಿ ವರ್ಣರಂಜಿತ ದೀಪಾಲಂಕಾರ. ಕಾಲೇಜು ವಿದ್ಯಾರ್ಥಿನಿಯರ ಸ್ವಯಂ ರಕ್ಷಣೆಗೆ ಕೆಎಸ್ಆರ್ಪಿಯಿಂದ ತರಬೇತಿ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಶಿಕ್ಷಣ ಎಲ್ಲರ ಹುಟ್ಟಿನ ಹಕ್ಕು, ಸುಲಕ್ಷಣ ಬದುಕಿಗೆ ಕವಚದ ಹೊಕ್ಕು. ಶಿಕ್ಷಣ ಎಲ್ಲರ ಹುಟ್ಟಿನ ಹಕ್ಕು, ಸುಲಕ್ಷಣ ಬದುಕಿಗೆ ಕವಚದ ಉಕ್ತು. ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕು, ಅದನ್ನು ಕಸಿದುಕೊಳ್ಳುವುದು ಅಪರಾಧ. ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಸ್ವಾಗತ ಮತ್ತು ಶರಣ ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದಲ್ಲಿ ಮಿಶ್ರ ಬೆಳೆಯ ಬೇಸಾಯ ಕುರಿತು ಶ್ರೀ ನಾಗರಾಜಯ್ಯ ಹಿರೇಮಠ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ನಮಸ್ಕಾರ. ನಮ್ಮ ರೈತರು ತಮ್ಮ ಬದುಕಿನ ಉದ್ದಕ್ಕೂ ಕೂಡ ಬೇರೆ ಬೇರೆ ರೈತರನ್ನು ನೋಡಿಯೋ ಅಥವಾ ತಮ್ಮ ಹಿರಿಯರ ಕಾಲದಿಂದಲೂ ಕೂಡ ತಮ್ಮ ಕುಟುಂಬದಲ್ಲಿ ಸಾಗಿ ಬಂದಂಥ ವ್ಯವಸಾಯ ಪದ್ಧತಿಯೋ ಅಥವಾ ಭೂಮಿಯ ರಚನೆ, ನೀರಿನ ಲಭ್ಯತೆ, ಹವಾಮಾನದ ಆಧಾರದ ಮೇರೆಗೆ ತಮ್ಮ ಕೃಷಿಯನ್ನು ರೂಪಿಸಿಕೊಂಡು ಆ ಮೂಲಕ ನಿರಂತರವಾಗಿ ಆಹಾರ ಉತ್ಪಾದನೆಯಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಂಥ ಅನೇಕ ರೈತರು, ಜೊತೆಗೆ ಈ ದೇಶದ ಆಹಾರ ಉತ್ಪಾದನೆಯಲ್ಲಿ ತಮ್ಮ ಕೊಡುಗೆಯನ್ನು ತೆರೆಯ ಮರಿಯಲ್ಲಿಯೇ ನೀಡಿದಂಥ ಅನ್ನದಾತ ಕಾಯಕ ಯೋಗಿ, ಈತನ ಸೇವೆ ಅಂದು ಇಂದು ಮುಂದೆಂದೆಂದಿಯೂ ಕೂಡ ಸರ್ವಕಾಲಕ್ಕೂ ಕೂಡ ಜಗತ್ತೇ ಮತ್ತೆ ಮತ್ತೆ ನೆನೆಯುವಂಥ ನಿಟ್ಟಿನಲ್ಲಿ ರೈತ ನಿರಂತರವಾಗಿ ಕಾಯಕ ಯೋಗಿ ರಸ ಋಷಿಯಾಗಿ ಈ ಜಗತ್ತಿಗೆ ಅನ್ನ ನೀಡುವಂಥ ಅನ್ನದಾತನ ರೂಪದಲ್ಲಿ ರೈತನಿದ್ದಾನೆ. ಇಂಥ ಒಂದು ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಕಂಪಸಾಗರ ಗ್ರಾಮದ ನಾಗಯ್ಯ ಹಿರೇಮಠರು ಅತ್ಯಂತ ಕಿರಿಯ ವಯಸ್ಸಿನ ಪ್ರಗತಿಪರ ರೈತರು, ಆಧ್ಯಾತ್ಮಿಕ ಚಿಂತನೆಯಲ್ಲಿ ತಮ್ಮನ್ನು ತಾವು ತೊಡಸ್ಕೊಳ್ಳೋದ್ರ ಮುಖೇನ ಆ ಮುಖಾಂತರ ಧಾರ್ಮಿಕ ವಿಚಾರಗಳನ್ನು ತಿಳಿಸ್ತಾ ಆ ಮುಖೇನ ರೈತರಲ್ಲಿ ಅವರಿಗೆ ಅರಿವಿಲ್ಲದಂತೆ ಕೃಷಿಯತ್ತ ಜನಜಾಗೃತಿಯನ್ನು ಮೂಡಿಸ್ತಾ ಇರುವಂಥ ಚಿರ ಯೌವನದ ಯುವಕರು ಜೊತೆಗೆ ಬೇರೆ ಬೇರೆ ಸರ್ಕಾರದ ಯೋಜನೆಗಳನ್ನು ಬೇರೆ ಬೇರೆ ಸಂಶೋಧನಾ ಕೇಂದ್ರಗಳು ವಿಜ್ಞಾನಿಗಳನ್ನು ರೈತರಿಗೆ ಪರಿಚಯಿಸಿ ಆ ಮುಖೇನ ರೈತರ ಬಾಳನ್ನು ಹಸನು ಮಾಡಲಿಕ್ಕೆ ಪಣ ತೊಟ್ಟು ನಿಂತ ಯುವಕ ಇವರನ್ನು ಮಾತನಾಡಿಸೋಣ. ಅವರ ಕೃಷಿಯ ಮೇಲಿನ ಅನನ್ಯ ಪ್ರೀತಿ ಹಾಗೂ ವಿಶೇಷವಾಗಿ ಸ್ವತಃ ತಾವೇ ಕೈಗೊಂಡಂಥ ಅನೇಕ ಕೃಷಿಯಲ್ಲಿನ ವೈವಿಧ್ಯಮಯ ಬೆಳೆಗಳ ಕೃಷಿ ಜೀವನದ ಅನುಭವದ ನುಡಿಗಳನ್ನು ಹಂಚಿಕೊಳ್ಳೋಣ. ರೈತ ಬಾಂಧವರೇ, ನಾಗಯ್ಯ ಹಿರೇಮಠರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಆತ್ಮೀಯವಾದ ಸ್ವಾಗತ ಕಾರ್ಯಕ್ರಮಕ್ಕೆ. ತಮಗೂ ಕೂಡ ನಮಸ್ಕಾರ. ನಾಗಯ್ಯ ಹಿರೇಮಠರೇ, ತಮ್ಮ ಪರಿಚಯವನ್ನು ಮಾಡಿಕೊಡಿ ನಮ್ಮ ಎಲ್ಲ ರೈತರಿಗೆ. ಶ್ರೀ ಗುರುಭ್ಯೋ ನಮಃ. ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವಹಂ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ರೈತ ಬಾಂಧವರಿಗೂ ಎಲ್ಲರಿಗೂ ಭಕ್ತಿಪೂರ್ವಕ ಶರಣ ಶರಣಾರ್ಥಿಗಳು. ನಮ್ಮ ಪರಿಚಯ, ಶ್ರೀ ನಾಗಯ್ಯ ಹಿರೇಮಠ, ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲಾ ಕಂಪಸಾಗರದ ನಾವು ಗ್ರಾಮದಲ್ಲಿ ವಾಸವಾಗಿರ್ತೀವಿ. ಇವತ್ತು ವಿಶೇಷ ಒಂದು ನಮ್ಮ ಭಾಗ್ಯ, ಆಕಾಶವಾಣಿಯಿಂದ ರೈತರ ಎಲ್ಲ ಚಟುವಟಿಕೆಗಳಲ್ಲಿ ನಾವು ರೈತರು ಏನು ಅನುಭವಗಳನ್ನು ಇದನ್ನು ಆಕಾಶವಾಣಿ ಮೂಲಕದಿಂದ ನಾವು ಇವತ್ತು ತಿಳಿತಿದ್ದೀವಿ, ಕೇಳ್ತಿದ್ದೀವಿ. ರೈತರು ವಿಶೇಷ ಅಂದ್ರೆ ನಮ್ಮ ಊರಲ್ಲಿ ಕಾಕಡ ಮಲ್ಲಿಗೆ ಹೂವು ಹಾಗೂ ಭತ್ತದ ಇತ್ತೀಚೆಗೆ ಸಣ್ಣ ಮಲ್ಲಿಗೆ ಹೂವು ಬೆಳೀತಿದ್ದಾರೆ. ಇತ್ತೀಚೆಗೆ ಈಗ ಒಂದು ವರ್ಷದಿಂದ ಮತ್ತೆ ಸಣ್ಣ ಮಲ್ಲಿಗೆ ಹೂವಿಲಿಂದ ಮತ್ತು ಅದ್ರ ಜೊತೆಗೆ ಕನಕಾಂಬರಿ ಆಗಲಿ, ಆಮೇಲೆ ಗಲಾಟಿ ಹೂವು ಅಂತಂದು ಸುಗಂಧಿ ಹೂವು ಆಗಲಿ, ಚೆಂಡು ಹೂವು ಆಗಲಿ, ಈ ಥರನೂ ಒಂದು ಮಿಶ್ರಿತ ಬೆಳೆಯನ್ನು ಬೆಳೀತಿದ್ದಾರೆ. ಇವತ್ತು ಭಾಳ ಸಂತೋಷ, ನಾವು ಕೂಡ ಬೆಳೀತಿದ್ವಿ. ನಾವು ಕೂಡ ರೈತರಿಗೆ ಕೂಡ ಕರ್ಕೊಂಡೋಗಿ ಒಂದು ಕಾಮನೂರಾಗಂತಂದು ರೈತರು ಅದಾರ ಬಸವರಾಜಪ್ಪ ಅಂತಂದು ಅವರೆಲ್ಲ ಥರ ಸಸಿ ಮಾರಾಟ ಮಾಡ್ತಾರೆ. ಅವರು ಒಳ್ಳೆಯ ಕೃಷಿ ಪಂಡಿತರು, ಅವರು ಮಿಶ್ರಿತ ಎಲ್ಲ ರಾಗಿ ಆಗಲಿ ಭತ್ತ ಆಗಲಿ ಎಲ್ಲ ಬೆಳೀತಿದ್ದಾರೆ ಅಲ್ಲಿ ಕೂಡ. ನಮ್ಮ ಅದರಲ್ಲಿಂದ ತಗೊಂಬಂದು ಈಗ ಈ ಸಲ ಗಲಾಟಿ ಹೂವು ಸಸಿನೂ ನಾಟಿ ಮಾಡ್ಯಾರ, ಹಾಗೂ ಸುಗಂಧಿ ಹೂವು, ಚೆಂಡು ಹೂವು ಈ ಥರ ಬೆಳೀತಿದ್ದೀವಿ ನಾವು ಕೂಡ. ಮತ್ತು ಈ ಥರ ಕಬ್ಬು ನಾವು ಇತ್ತೀಚೆಗೆ ಆದಂಥ ಈ ಕಡೆ ಭಾಗದಲ್ಲಿ ನಾವು ಭತ್ತ ಜಾಸ್ತಿ ಮಾಡ್ತೀವಿ. ಆಮೇಲೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಅನೇಕ ನಾವು ಪ್ರವಾಸಕ್ಕೆ ಹೋಗಿದ್ದು ರೈತರನ್ನ ನಾವು ಜೊತೆಗೆ ಹೋಗಿದ್ವಿ, ಮತ್ತು ವಿದ್ಯಾರ್ಥಿಗಳನ್ನ ಜೊತೆಗೆ ಕರ್ಕೊಂಡು ಹೋಗಿದ್ದರು. ನಾವು ಮಹಾರಾಷ್ಟ್ರಕ್ಕೆ ಹೋಗಿದ್ದರು, ಹಳೆ ದಾಳಂಬರಿ ಬಗ್ಗೆ ಔಷಧಿ ತಯಾರಾಗ ಒಂದು ಫ್ಯಾಕ್ಟ್ರಿಗೆ ಹೋಗಿದ್ದರು, ಅದನ್ನು ನೋಡಿ ಬಂದ್ವಿ. ಅಲ್ಲಿಂದ ಕೊಲ್ಲಾಪುರದಾಗ ಒಂದು ಮಠ ಇದ್ರೆ ಅಲ್ಲಿ ಒಂದು 30-35 ಎಕರೆ ಇದ್ದಾರೆ. ಅಲ್ಲಿ ಎಲ್ಲ ರೀತಿಯ ಮಿಶ್ರಿತ ಬೆಳೆಗಳನ್ನು ಬೆಳೆದಿದ್ದಾರೆ. ನೋಡಿ ಎಷ್ಟು ರೈತರಿಗೆ ನಮಗೆ ಅನುಭವ ನೀಡ್ತದೆ ಅಂದರೆ ಅಲ್ಲಿ ಕರ್ಕೊಂಡು ಹೋದಾಗ ಎಷ್ಟು ಅನುಭವ ನಮಗೆ ಒಂದು ಮಾಡಬೇಕು ಈ ಥರ ಒಂದು ಆಲೋಚನೆ ಬಂತು ರೀ. ಈ ಥರ ಒಂದು ನಾವು ಹೋಗಿದ್ವಿ, ಅಲ್ಲೆಲ್ಲ ನೋಡಿದ್ವಿ. ನೋಡಿದಾಗ ಪ್ಲಾಸ್ಟಿಕ್ ಗೂಡನ್ನು ಅಲ್ಲಿ ವೇಸ್ಟ್ ಗೂಡನ್ನು ಮಾಡೋದಲ್ಲ, ಆ ಪ್ಲಾಸ್ಟಿಕ್ನ ನಾವು ಕೊರೆದು ಮಣ್ಣು ತುಂಬಿ ಅದರ ಜೊತೆಗೆ ನಾನಾ ಥರ ಗಿಡಗಳನ್ನ ನಾಟಿ ಮಾಡ್ತಾರೆ. ಬೀಜ ಆಗಲಿ, ಹೀರಿಕಾಯಿ ಬೆಳ್ಳೆ ಆಗಲಿ, ಹಾಗಲಕಾಯಿ ಬೆಳ್ಳೆ ಆಗಲಿ, ಪನಕ, ಹುಂಚಕ, ಒಂದೊಂದು ಪೈಪ್ ಸುತ್ತಲೂ ಎಷ್ಟು ಅದನ್ನು ನೋಡ್ತಕ್ಕಂದ್ರೆ ಮನೆ ಒಳಗೆ ನಾವು ಬೆಳಿಬೋದು. RCC ಬಿಡಿ ಒಳಗೆ ಮಾಡಿದಾಗ ಆ ಥರ ಒಂದು ಬೆಳ್ಕೊಂಡ್ರೆ ನಾವು ಕೂಡ ಮನೆಯಲ್ಲೇ ಸೊಪ್ಪುಗಳನ್ನು ಬೆಳ್ಕೊಂಡು ಒಂದು ಇದನ್ನು ಮಾಡ್ಕೋಬೋದು ಅಂತಂದು ಸಂದರ್ಭದಲ್ಲಿ ತಿಳಿಸ್ತೆ. ಅನೇಕ ನಾವು ಈಗ ಹಳ್ಳಿಗಳೆಲ್ಲ ಹೋಗಿದ್ದೀವಿ. ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ರೈತರನ್ನು ಕರ್ಕೊಂಡೋಗಿ ನಾವು ಕೂಡ ಮೊನ್ನೆ ಇಲ್ಲಿ ಗಂಗಾವತಿ ಹತ್ರ ಒಬ್ಬ ರೈತರಿದ್ದಾರೆ ದಾಳಿಂಬ್ರಿ, ಅವರು ಪಪ್ಪಾಳಿ ದಾಳಿಂಬ್ರಿ ಬೆಳೀತಿದ್ದಾರೆ. ಆಮೇಲೆ ಕಾಮನೂರು ಆಗಲಿ, ಅಲ್ಲಿ ಶೇಖರಮ್ಮರ್ ಅಂತದ ಕಲ್ಲು ತವರಿಗೆರೆ ಅವ್ರು ನೋಡ್ರಿ, ಒಂದು ಗುಡ್ಡದಾಗ ಫುಲ್ ಅಲ್ಲಿ ಮಣ್ಣಿದಲ್ಲ ಅಂಥದ್ದು ಮಣ್ಣು ಓರಿಸಿ ಎಲ್ಲ ಇದನ್ನು ಮಾಡಿ ಅದ್ರೊಳಗೆ ಮಾವಿನ ತೋಟ ಬೆಳೆದಿದ್ದಾರೆ. ಅಮ್ಮ ಕೃಷಿ ಒಂದು ಇಷ್ಟು ನೋಡ್ರಿ, ನಾವು ಒಂದು ರೈತರು ಒಳಗೆ ಅದ್ರೊಳಗೆ ಹೊಕ್ಕಂಬಿಟ್ಟಿವಿ ಅಂದ್ರೆ ಅದು ಎಂಥ ಗುಡ್ಡ ಇರಲಿ ನಾವು ಅಲ್ಲಿ ಬೆಳೆ ಬೆಳಿಬೋದು ಅಂತಂದು ತೋರ್ಸೋಕೆ ಒಂದು ಶಕ್ತಿ ಇರಬೇಕು ಅಂತ ರೈತರು ನಾವು ಇವತ್ತು ನೋಡ್ತಿದ್ದೀವಿ. ನಾವು ಕೂಡ ಅವ್ರನ್ನ ನಮ್ಮ ಶ್ರೀಮಠದಲ್ಲಿ ಕರೆಸಿ ಅವರಿಗೆ ಅನೇಕ ರೈತರಿಗೆ ಪ್ರಶಸ್ತಿ ನೀಡಿದ್ದೀವಿ. ಹಾಗೆ ನಾಗಯ್ಯ ಹಿರೇಮಠರೇ, ತಾವು ವಿಶೇಷವಾಗಿ ಯುವಕರಿದ್ದೀರಿ ಮತ್ತು ಶಿಕ್ಷಣವನ್ನು ಕೂಡ ಮಾಡಿದ್ದೀರಿ. ಎಲ್ಲಿ ತನಕ ಶಿಕ್ಷಣವನ್ನು ಮಾಡಿದಿರಿ? ಯಾಕೆ ಆ ಶಿಕ್ಷಣದಿಂದ ಒಂದಷ್ಟು ದೂರ ಸರಿದು ಈ ಕಾಯಕದತ್ತ ಅಂದರೆ ಕಾಯಕ ನೇಗಿಲೆ ಯೋಗಿಯ ಕೆಲಸದತ್ತ ಮುಖ ಮಾಡಿದಿರಿ? ನಾವು ಜಾಸ್ತಿ ಏನು ಶಾಲೆಗೆ ಹೋಗಿಲ್ಲರಿ, 7ನೇ ಕ್ಲಾಸ್ ಅಷ್ಟೇ ಹೋಗಿದ್ದೀವಿ. ನಾವು ಸಣ್ಣರಿದ್ದಾಗ ನಮ್ಮ ಮನೆಯಲ್ಲಿ ಹೊಲಕ್ಕೆ ಕರ್ಕೊಂಡು ಹೋಗ್ತಿದ್ರು, ಕಾಕಡ ಮಲ್ಲಿಗೆ ಹೋದಾಗಲಿ, ಭತ್ತದ ಕಡಿಮೆ ಕಡಿಯೋದಾಗಲಿ, ಅದ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂತ ಇವತ್ತು ಅದ್ರ ಜೊತೆಗೆ ರೈತರು ಎಲ್ಲ ಮಾಡೋದು ನೋಡ್ಕೊಂಡು ನಾವು ಒಂದು ಇದನ್ನು ಮಾಡಿದ್ರೆ ಈ ಥರ ಒಂದು ದೇಹನ ದಣಿಸ್ಬೇಕ್ರಿ. ಈ ದೇಹನ ನಾವು ಮನುಷ್ಯ ಜೀವನ ಆಗಿ ಬಂದಿವಿ ಅಂದಾಗ ಈ ದೇಹನ ದಣಿಸಿದಾಗ ಒಂದು ಶ್ರಮ ಪಟ್ಟಾಗ ನಮಗೆ ಫಲ ಸಿಕ್ಕೇ ಸಿಗ್ತದಂತ ನಾವು ನೇಗಿಲು ಹಿಡಿದು ಅದನ್ನು ದುಡಿದು ಸಾರ್ಥಕ ಮಾಡ್ಕೋಬೇಕಂತಂದು ಈ ಸಂದರ್ಭದಲ್ಲಿ ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಭೂಮಿಯ ಬದುಕನ್ನು ಸರಿದಾರಿಗೆ ತರಲು ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು ಭೂಮಿಯ ಬದುಕನ್ನು ಸರಿದಾರಿಗೆ ತರಲು ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ರಾಸಾಯನಿಕದ ಭ್ರಾಂತಿಯ ಅಳಿಸಲು ಸಾವಯವದ ಕ್ರಾಂತಿಯ ತರಲು ರಾಸಾಯನಿಕದ ಭ್ರಾಂತಿಯ ಅಳಿಸಲು ಸಾವಯವದ ಕ್ರಾಂತಿಯ ತರಲು ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಸಾವಯವದ ಶಕ್ತಿಯ ಅರುಹಲು ಸ್ವಾವಲಂಬನೆಯ ಪಾಠವ ಕಲಿಸಲು ಸಾವಯವದ ಶಕ್ತಿಯ ಅರುಹಲು ಸ್ವಾವಲಂಬನೆಯ ಪಾಠವ ಕಲಿಸಲು ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ತಂದ ತಂದ ಆನಂದದ ಅಡಗಿ ಬಂದ ಬಂದ ನೇಗಿಲ ಯೋಗಿ ತಂದ ತಂದ ಆನಂದದ ಅಡಗಿ ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಹಾಗೇನ ನಾಗ ಹಿರೇಬಿಟ್ರೆ ತಾವು ಈ ಹೊಲದಲ್ಲಿ ದನ ಆಕಳ ಇವುಗಳನ್ನೇನ ಸಾಕಿದ್ರೆ ಅವುಗಳನ್ನೆಲ್ಲ ಹೇಗೆ ಪಾಲನೆ ಮಾಡ್ತೀರಿ? ಆಕಳ ಸಾಕಿದ್ವಿ ರೀ ಸರ್, ಎರಡು ಆಕಳ ಇದಾವೆ. ಮೇವು ಕೊಯ್ಕೊಂಬರ್ತೀವಿ, ಕಡಿಮೆದು ಇರ್ತೈತಲ್ರಿ, ಅದೆಲ್ಲ ಕಡಿಮೆದು ಮೇವು ಕಟ್ಟಾವು ಮಾಡ್ಕೊಂಬಂದು ಇಲ್ಲೇ ಮನೆಯಲ್ಲೇ ಮೇಯಿಸ್ತೀವಿ ಸರ್. ಆಮೇಲೆ ಮನೆಯ ಹೈನು ನಡೀತೈತ್ರಿ ಸರ್. ಒಂದು ರೀತಿಯಲ್ಲಿ ನಾಗೇ ಹಿರೇಮಠರು ಹೈನು ಸಾಕಾಣಿಕೆಯಲ್ಲಿ ಕೂಡ ಭಾಗಿಯಾಗಿದ್ದೀರಿ, ಮತ್ತೊಂದೆಡೆ ಈ ಹೂವಿನ ಬೇಸಾಯದಲ್ಲೂ ಕೂಡ ಭಾಗಿಯಾಗಿದ್ದೀರಿ. ಈ ಹೂವಿನ ಬೇಸಾಯದ ಬಗ್ಗೆ ಒಂದಿಷ್ಟು ವಿವರವಾಗಿ ಹೇಳಿ. ಹೇಗೆ ಮಾಡ್ತೀರಿ, ಏನೇನು ಹೂವಿನ ಬೆಳೆಗಳನ್ನು ಬೆಳಿತೀರಿ, ಯಾವ ರೀತಿಯಾಗಿ ಬೆಳಿತೀರಿ? ಈಗ ಅದನ್ನು ಮಲ್ಲಿಗೆ ಹಚ್ಚಿ ಈಗ 4 ವರ್ಷ ಆಗಿದೆ ಸರ್. ಈಗ ಅದರ ಫಸ್ಟು ನಾವು ಸಸಿಯನ್ನು ಬೇರೆ ಅಲ್ಲಿ ಗದ್ದೆಯಲ್ಲಿದ್ದ ತೊಗೊಂಬಂದು ಅದನ್ನು ನಾವು ಎಲ್ಲ ಸ್ವಚ್ಛ ಮಾಡಿಕೊಂಡು ಒಂದೊಂದು ಫೂಟು ತೆಗ್ದು ತೋಡಿ ಅದಕ್ಕೆ ಸಗಣಿ ಗೊಬ್ಬರ ಎರೆಹುಳು ಗೊಬ್ಬರ ಹಾಕಿ ಸಸಿ ನಾಟಿ ಮಾಡ್ತಾರೆ. ಈಗ 4 ವರ್ಷ ಆಗಿತ್ತು ರೀ. ಈಗ 1-2 ಕೆಜಿ ಮಗ್ಗಿ ಬರ್ತದೆ ಸರ್. ಅದಕ್ಕೆ 1 ತಿಂಗಳಿಗೊಮ್ಮೆ ಇಲ್ಲ 15 ದಿನಕ್ಕೊಮ್ಮೆ ಹೀರೆಯ ಕಾಂಪ್ಲೆಕ್ಸು ಈ ಥರ ಗೊಬ್ಬರ ಹಾಕ್ತೀವಿ ಸರ್. ಆಮೇಲೆ ಹುಳ ಜಾಸ್ತಿ ಆಯ್ತು, ಹುಳದ ಎಣ್ಣೆ ಒಂದು ಚಿಗುರಿಂದು ಕಾಪಿಂದು ಈ ಥರ ಒಂದು ಇದನ್ನು ಮಾಡ್ತೀವಿ ಸರ್. ಔಷಧಿಗಳನ್ನು ತೊಗೊಂಬಂದು ಅದಕ್ಕೆ 15 ದಿನಕ್ಕೊಮ್ಮೆ 2 ದಿನಕ್ಕೊಮ್ಮೆ ಮೇಂಟೈನ್ ಮಾಡ್ದಂಗೆಲ್ಲ ಮಗ್ಗಿ ಚಲುವಾಗಿದೆ ಸರ್. ಈಗ ಒಂದು 15 ದಿನ ಆಯ್ತು ರೀ ಮಲ್ಲಿಗೆ ಚಲುವಾಗಿರು. ಆಮೇಲೆ ನಮ್ಮ ಊಟಿ ಗದ್ದೆ ಜಾಸ್ತಿ ರೀ. ಆಮೇಲೆ ಅದಕ್ಕೆ ಕಡಿಮೆ ಇದನ್ನು ತಡಗು ಕಡ್ದಿರ್ತೀವಿ ಸರ್. ಆ ನೀರು ಆರ್ವಾಯಿ ಬರಲಿ ಅಂತಂದು ಈ ಥರ ಮಾಡಿದಾಗ ಈ ಬೆಳೆ ಮಗ್ಗಿ ಚೆನ್ನಾಗಿ ಬರ್ತದೆ ಸರ್. ಸಹಜವಾಗಿ ಹೂವಿನ ಬೆಳೆಗೆ ನೀರು ಯಥೇಚ್ಛವಾಗಿ ಕೊಡಬೇಕಾ ಅಥವಾ ಅಲ್ಪ ಪ್ರಮಾಣದಲ್ಲಿ ಕೊಟ್ಟರೆ ಸಾಕಾಗುತ್ತೆ, ಹೇಗೆ ಸರ್? ಇವು ವರ್ವಲ ಆದರೆ ವಾರಕ್ಕೊಮ್ಮೆ ಕಟ್ಟಬೇಕು ಸರ್. ನಮಗೆ ಊಟಿ ಗದ್ದೆ ಆಗ್ತೈತಲ್ಲ, ನಮಗೆ 1 ತಿಂಗಳಿಗೊಮ್ಮೆ ಕಟ್ಟಿದ್ರೆ ನಡೀತದೆ ಸರ್. ಕೆಲವರು ಹೆಚ್ಚೆಚ್ಚು ನೀರು ಕೊಡ್ತಾ ಹೋದಂಗೆ ಹೆಚ್ಚೆಚ್ಚು ನಾವು ಫಸಲನ್ನು ಪಡಿಬೋದು ಅನ್ನುವಂಥ ಒಂದು ಅಪನಂಬಿಕೆ ಏನೋ ಅಥವಾ ಒಂದಿಷ್ಟು ಅದ್ರ ಮೇಲೆ ಒಲವು ತೋರ್ತಾರೆ. ಅಂಥವ್ರಿಗೆ ಏನನ್ನು ಹೇಳಕ್ಕೆ ಇಷ್ಟಪಡ್ತಾರೆ, ಯಾಕಂದರೆ ತಾವು ಪ್ರಯೋಗವನ್ನು ಮಾಡಿದ್ರಿ, ಬೇರೆ ಬೇರೆ ಹೊಸ ಹೊಸ ಆವಿಷ್ಕಾರದತ್ತ ಕೂಡ ಭಾಗಿಯಾಗಿದ್ದೀರಿ. ಈ ಸರ್ ನೋಡ್ರಿ, ಈಗ ನಾವು ನಮ್ಮ ಬೆಳೆ ಈಗ ನಮ್ಮ ಹೊಲದ ಬೆಳಿತೀವಿ. ನಮ್ಮ ಹೊಲ ಯಾವಾಗಲೂ ಈ ಊಟಿ ಗದ್ದೆ ಜಾಸ್ತಿ ರೀ ಸರ್. ಈಗ ಹೊರವಲ್ದಾಗ ಈಗ ನಮ್ಮದು ಬಿಟ್ಟರೆ ಕಾಕಡ ಮಲ್ಲಿಗೆವ ಮತ್ತು ಭತ್ತ ಬಿಟ್ಟರೆ ಜಾಸ್ತಿ ಬೆಳೆಯೋಕೆ ಯಾವುದೂ ಆಗಲ್ಲ ರೀ. ಈಗ ನಾವು ಬೇಕಾದ್ರೆ ಇದನ್ನು ಮಾಡಿ ತಡಗು ಕಡಿದು ಬೆಳೆಸಿದ್ರು ಆದರೂ ಊಟಿ ಹಿಡಿತೈತೆ ಸರ್. ಈ ಬೇರೆಯವ್ರಿಗೆ ಹೊರವಲ ಇರ್ತದೆ ಸರ್, ಅವರು ನಾವು ಎಷ್ಟು ನೀರು ಕಡಿಮೆ ಕಟ್ತೀವಿ ಅಲ್ಲಿ ಜಾಸ್ತಿ ಆ ಗಿಡಕ್ಕಷ್ಟೇ ಹನಿ ನೀರಾವರಿ ಅಂತಂದು ನಮ್ಮ ಓಸಿಲ ಒಂದು ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಕೊಪ್ಪಳಿಂದ ಬಂದಿದ್ದು ಸರ್, ಅವರೆಲ್ಲ ಪೈಪ್ ಲೈನ್ ಎಲ್ಲ ಕೊಟ್ಟೋಗಿದ್ರು ಸರ್. ಆದರೆ ಅದನ್ನ ಮಾಡಿದ್ರು ಸರ್ ಒಂದಿಷ್ಟು ದಿನ ಮಾಡಿದ್ದು, ಆದರೆ ಹನಿ ನೀರಾವರಿ ಮಾಡಿದ್ದಕ್ಕೆ ಆ ಹನಿ ಅಲ್ಲೇ ಬಿದ್ದದಕ್ಕೆ ಕಸ ಹುಡ್ತದಲ್ಲ ಸರ್, ಅದು ಒಳ್ಳೆಯ ಒಂದು ಸ್ವಲ್ಪ ಉಳಿತಾಯ ಆಗೈತೆ ಸರ್, ಈ ಸಲ ಕಸ ತೆಗೆಸೋದು ಕಡಿಮೆ ಆಗೈತೆ ಸರ್. ಈಗ ನೋಡಿರಿ ನಾವೆಲ್ಲ ಈಗ ತೆಗೆದಿವ್ರಿ, ಈಗ ಮತ್ತೆ ಪೈಪ್ ತೆಗೆದುಕೊಟ್ಟನ ಈಗ ನೀರು ಗಡನ ಜಾಸ್ತಿ ಹರಿಸ್ಕೊಟ್ಟನ ಕಸ ಜಾಸ್ತಿ ಬರ್ತದಾರೆ ಸರ್. ಈಗ ಹನಿ ನೀರಾವರಿ ಮಾಡಿದಕ್ಕೆ ಒಂದು ಭಾಳ ಉತ್ತಮವಾದ ಬೆಳೆ ಅಂತಂದು ಹೇಳ್ಬೋದು ಸರ್. ಹೇಳಿ ಕೇಳಿ ತುಂಗಭದ್ರ ಅಚ್ಚುಕಟ್ಟು ಪ್ರದೇಶ ಈ ಭಾಗವೆಲ್ಲ, ಆದರೆ ಇಲ್ಲಿ ಯಥೇಚ್ಛವಾಗಿ ನೀರು ಸಿಗುತ್ತೆ ತುಂಗಭದ್ರದ ನದಿ ತುಂಬದಾಗೆ ಅಲ್ಲೆಲ್ಲ. ಒಂದು ವೇಳೆ ತುಂಗಭದ್ರ ನದಿ ಬತ್ತಿದಂಥ ಸಂದರ್ಭದಲ್ಲಿ ಅಥವಾ ನೀರಿನ ಲಭ್ಯತೆ, ನೀರಿನ ಕೊರತೆ ಹೆಚ್ಚಾಗಿ ಕಂಡುಬಂದಂಥ ಸಂದರ್ಭದಲ್ಲಿ ಇಲ್ಲಿ ಮತ್ತೆ ಪರ್ಯಾಯವಾಗಿ ಯಾವ್ಯಾವ ಬೆಳೆಗಳನ್ನು ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ ನಾಗಯ್ಯ ಹಿರೇಮಠರೇ? ಸರ್, ಈಗ ನೀರು ನಾವು ಈ ಸಲ ಡ್ಯಾಮ್ ತುಂಬೋದಿಲ್ಲ ಕಂಡಿದ್ದು ಸರ್, ಆದರೆ ಅಚಾನಕ ದೇವರ ಆಶೀರ್ವಾದದಿಂದ ಡ್ಯಾಮ್ ತುಂಬಿತ್ತು. ಆದರೆ ಡ್ಯಾಮ್ ತುಂಬಲಿಲ್ಲ ಅಂದ್ರೆ ಒಂದು ಖುಷಿ ಆಗ್ತಿತ್ತು ಸರ್, ಒಂದು ಬೇರೆ ಬೇರೆ ನಾವು ಬೆಳೆಯನ್ನು ಬೆಳೆಯೋಕ್ಕೆ ಒಂದು ಅವಕಾಶ ಸಿಗ್ತಿತ್ತು ಸರ್. ಈಗ ನಾವು ಒಬ್ಬರ ಬೇರೆ ರಾಗಿ ಹಾಕಲಿ, ಸುರಪ್ಪನ ಆಗಲಿ, ಮೆಕ್ಕೆಜೋಳ ಹಾಕಲಿ, ನಾವೊಬ್ಬರ ಮಾಡೋಕ್ಕಾಗೋದಲ್ಲ ಸರ್ ಯಾವುದಾಗಲಿ. ಈಗ ನಾವೊಬ್ಬರ ಮಾಡಿದ್ವು ಅಂದರೆ ನಮ್ಮ ಆಜುಬಾಜು ಇದ್ದ ಗದ್ದೆಗೆ ನೀರು ಫುಲ್ ಹರಿಸಿಬಿಡ್ತಾರೆ ಸರ್. ಅವ್ರು ನೀರು ಹರಿಸಿಕೊಟ್ಟನ ನಮ್ಮ ಹೊಲದಾಗೂ ನುಗ್ಗಿಬಿಡ್ತದೆ ಸರ್, ನಮ್ಮ ಬೆಳೆಯನ್ನು ನಾಶ ಆಗಿಬಿಡ್ತದೆ. ಹಂಗಾಗಿ ನಾವು ಏನು ಬೆಳೆಯೋಕ್ಕಾಗಲಾರಂಗ ಆಯ್ತು ಪರಿಸ್ಥಿತಿ. ಇಲ್ಲಿ ಏನಾರು ನಾವು ಏನಾರು ಬೇರೆ ಬೇರೆ ಯೋಜನೆ ಮಾಡ್ಬೇಕಂದ್ರೆ ಆಗೋಲ್ಲ ಸರ್. ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ. ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ, ಹೆಚ್ಚು ಲಾಭ ಪಡೆಯಿರಿ. ಮೊದಲ ಮುಂಗಾರಿಗೆ ಯಾವ ತಳಿಗಳು ಇದ್ದರೆ ಅವನು ಹೇಳು ನಾನು ಬೆಳೆಯಲು. ಮೊದಲ ಮುಂಗಾರಿಗೆ ಯಾವ ತಳಿಗಳು ಇದ್ದರೆ ಅವನು ಹೇಳು ನಾನು ಬೆಳೆಯಲು. ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ, ಹೆಚ್ಚು ಲಾಭ ಪಡೆಯಿರಿ. ಮುಂಗಾರು ಋತುವಿಗೆ ಯಾವ ತಳಿಗಳು ಇದ್ದರೆ ಅವನು ಹೇಳು ನಾನು ಬೆಳೆಯಲು. ಹಿಂಗಾರು ಹಂಗಾಮಿಗೆ ಯಾವ ತಳಿಗಳು ಇದ್ದರೆ ಹೇಳು ಅವನು ನಾನು ಬೆಳೆಯಲು. ಹಿಂಗಾರು ಹಂಗಾಮಿಗೆ ಯಾವ ತಳಿಗಳು ಇದ್ದರೆ ಹೇಳು ಅವನು ನಾನು ಬೆಳೆಯಲು. ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ, ಹೆಚ್ಚು ಲಾಭ ಪಡೆಯಿರಿ. ಬೇಸಿಗೆ ಬಿಸಿಲಿಗೆ ಯಾವ ತಳಿಗಳು ಬಿತ್ತರೆ ಹೇಳು ಅವನು ನಾನು ಬೆಳೆಯಲು ಬೇಸಿಗೆ ಬಿಸಿಲಿಗೆ ಯಾವ ತಳಿಗಳು ಇತ್ತರೆ ಹೇಳು ಅವನು ನಾನು ಬೆಳೆಯಲು ಸೂಕ್ತವಾದ ತಳಿಯ ಬೆಳೆಯಿರಿ ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ. ಈ ನಮ್ಮ ಹೊಲದಲ್ಲೂ ಕೂಡ ನಾವು ನಾನಾ ಥರ ಬದುವಿಗೆ ಗಿಡಗಳು ಹಾಕ್ಸಿ ಸರ್, ನೀರ್ಲಿ ಹಣ್ಣಿನ ಗಿಡ, ಪಪ್ಪಾಳಿ ಗಿಡ, ದಾಳಿಂಬೆ ಆಗಲಿ, ತೆಂಗು ಆಗಲಿ, ತೇಗ ಆಗಲಿ, ಶ್ರೀಗಂಧ ಆಗಲಿ, ಎಲ್ಲ ರೀತಿಯೂ ನಾವು ಬೆಳೆ ಬೆಳೆದೆ ಸರ್. ಅಂದ್ರೆ ಬದುವಿಗೆ ನಮ್ಮ ಕಣಿಮೆಗೆ ಇರ್ತತ್ತಲ್ಲ ಆ ಥರ ಎಲ್ಲ ಬೆಳೆಯನ್ನು ಹಾಕಿದ್ದೆ ಸರ್. ನೋಡಿದ್ರೆ ಭಾಳ ಒಂಥರ ಅಲ್ಲೆಲ್ಲ ನೋಡಿದ ಸುತ್ತ ಕಾಡಾದಂಗೆ ಆಗಿತ್ತು ಸರ್, ನಡಕ್ಕೆ ಅಷ್ಟೇ ಒಂದು ಇದು ಆಗಿದೆ. ಎಲ್ಲ ಒಂದು ಕಡೆ ನಾಗಯ್ಯ ಹಿರೇಮಠರು ಎಳೆಯ ವಯಸ್ಸಿನಲ್ಲಿ ಶಿಕ್ಷಣಕ್ಕೆ ಬೆನ್ನು ತೋರಿಸಿ ಕಾಯಕ ಯೋಗಿಯ ಕ್ಷೇತ್ರಕ್ಕೆ ಇಳಿದಿದ್ದೀರಿ, ಜೊತೆಗೆ ಕೃಷಿ ಅರಣ್ಯೀಕರಣವನ್ನು ಕೈಗೊಂಡಿದ್ದೀರಿ. ಈ ಬೇರೆ ಬೇರೆ ತೇಗದ ಮರ, ನೀರ್ಲೆ ಹಣ್ಣಿನ ಗಿಡ, ಬೇರೆ ಬೇರೆ ಹಣ್ಣಿನ ಗಿಡಗಳನ್ನು ಮರಗಳನ್ನು ಬೆಳೆಸುವಂಥ ಈ ಯೋಚನೆ ಯಾಕೆ ಬಂತು, ಹೇಗೆ ಬಂತು? ಸರ್, ನಾವು ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಗ್ತಿದ್ದೆ ಸರ್. ಅವ್ರು ಯಾವಾಗಲೂ ಸರ್ ಹೇಳ್ತಿದ್ರು, ಅಂದಾಗ ಗಿಡಗಳು ಬೆಳೆಸಿದಷ್ಟು ನಾವು ಒಳ್ಳೆಯದು, ಗಿಡ ಮರಗಳನ್ನು ಪರಿಸರನ್ನು ನಾವು ಬೆಳೆಸ್ಬೇಕಂತಂದು ನಾವು ಒಂದು ಕಡೆಗೆ ಹೋದಾಗ ಸರ್ ರೈತರನ್ನ ಭೇಟಿಯಾಗಕ್ಕೆ ಹೋಗಿದ್ದು. ಅವ್ರ ತೋಟದಲ್ಲಿ ನಾವೆಲ್ಲ ನೋಡಿದ್ವಿ ಸರ್, ಅವರು ಎಲ್ಲ ರೀತಿ ಗಿಡಗಳನ್ನು ಬೆಳೆಸಿದ್ರು. ಅವರು ಅಲ್ಲೆಲ್ಲ ಗಿಡದ ಸುತ್ತಲೂ ಎಲ್ಲ ಬೆಳೆದಿದ್ರು, ಹೊಲ ಒಳಗಷ್ಟೇ ಕಡ್ಲಿ ಶೇಂಗಾ ಆ ಥರ ಬೆಳೆಸಿದ್ರು. ಅದನ್ನ ನೋಡಿ ನಮಗೆ ಆಲೋಚನೆ ಬಂತು, ನಾವು ನೆಲ್ಲು ಗದ್ದೆ ಬೆಳಿತಿದ್ದೀವಿ, ಆದ್ರೆ ನೀರು ಎಷ್ಟರ ಅದು ನೋಡೋಣ, ಯಾವ್ದಾರ ಒಂದು ಗಿಡ ಹಚ್ಚೋಣ ಅಂತಂದು ಬಂದಷ್ಟು ಬರಲಿ ಗಿಡಗಳು ಅಂತಂದು ಬೇವಿನ ಮರ ಆಗಲಿ, ತೆಂಗು ಆಗಲಿ, ದಾಳಿಂಬೆ ಆಗಲಿ ಆ ಥರ ಮಿಕ್ಸ್ ಎಲ್ಲ ಬೆಳೆಸಿದ್ರು ಸರ್. ರೋಗಗಳೂ ಕಡಿಮೆ ಆಗ್ತದೆ ಸರ್, ಅದಕ್ಕೆ ಎಲ್ಲ ಥರ ಗಿಡಗಳು ಇದ್ರೆ ನಾವು ಕೀಟನಾಶಕಗಳು ಕಡಿಮೆ ಆಗ್ತದಂದು ಸಂದರ್ಭ ತಿಳಿಸ್ತೆ ಸರ್. ನಾಗಹಿರೇಮಠರೆ ತಮ್ಮನನ್ನು ಕಂಡಾಗ ಸಂಪೂರ್ಣವಾಗಿ ಧಾರ್ಮಿಕತೆ ಭಕ್ತಿ ಮೇಳಿಸುವಂಥ ಒಂದು ಮುಖಚರ್ಯೆ, ಜೊತೆಗೆ ತಮ್ಮ ನಡವಳಿಕೆ ಎಲ್ಲ ಕಂಡಾಗ ಎಲ್ಲ ಒಂದು ಕಡೆ ಧಾರ್ಮಿಕ ಕ್ಷೇತ್ರದಲ್ಲಿ ತಲ್ಲೀನರಾದಂಥವರು ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳಿಗೆ ಪ್ರವಾಸ ಹೋಗುವಂಥದ್ದು, ಅಲ್ಲಿನ ಧಾರ್ಮಿಕ ವಿಚಾರಗಳತ್ತ ಮುಖ ಮಾಡಿ ಅದರತ್ತ ಒಲವು ತೋರಿಸೋದನ್ನು ನಾವು ಈ ನಾಡಿನಲ್ಲಿ ಆ ಕಾಲಕ್ಕೂ ಕಂಡಿದ್ದೇವೆ ಮತ್ತು ಇಂದು ಸಹ ಕಾಣ್ತಾ ಇದ್ದೇವೆ. ಆದರೆ ತಮ್ಮ ಈ ಒಂದು ಎಳೆಯ ವಯಸ್ಸಿನಲ್ಲಿ ಚಿರ ಯೌವನದ ಯುವಕರಾಗಿದ್ದುಕೊಂಡು ಲೌಕಿಕ ಎಲ್ಲ ಸುಖಗಳನ್ನು ಬದಿಗೊತ್ತಿ ಸಂಪೂರ್ಣವಾಗಿ ನಿಸ್ವಾರ್ಥ ಕಾಯಕ ಯೋಗಿಯಾದಂಥ ಈ ನೇಗಿಲೆ ಯೋಗಿಯ ಒಂದಷ್ಟು ಅನೇಕ ವಿಷಯಗಳನ್ನು ತಿಳಿದುಕೊಳ್ಳುವಂಥ ತವಕ ಇಚ್ಛೆ ತುಡಿತ ತಮ್ಮದು. ಹಾಗಾಗಿ ಈ ವಯಸ್ಸಿನಲ್ಲಿಯೇ ಹಿರಿಯ ರೈತರನ್ನು ಒಡಗೂಡಿಸಿಕೊಂಡು ಬೇರೆ ಬೇರೆ ಈ ಕೃಷಿ ಪ್ರಯೋಗಾಲಯಗಳಿಗೆ ಭೇಟಿ ಕೊಡುವಂಥದ್ದು, ಕೃಷಿ ತರಬೇತಿ ಕೇಂದ್ರಗಳನ್ನು ಸಂದರ್ಶನ ಮಾಡುವಂಥದ್ದು ಮತ್ತು ಅಲ್ಲಿನ ವಿಚಾರಗಳನ್ನು ತಿಳಿದುಕೊಳ್ಳುವಂಥದ್ದು, ಒಟ್ಟಾರೆಯಾಗಿ ಈ ಕೃಷಿಯತ್ತ ಯಾಕಿಷ್ಟೊಂದು ಒಲವು, ಯಾಕಿಷ್ಟೊಂದು ಪ್ರೀತಿ ಅನನ್ಯವಾದದ್ದು ಅಂತ? ಸರ್, ನಾವು ಕೃಷಿ ಒಳಗೆ ಯಾಕೆ ಅಳವಡಿಸ್ಕೊಂಡಾಗಂದ್ರೆ ಒಂದು ವಿಶೇಷ, ಈ ಒಂದು ಕೃಷಿ ಒಳಗೆ ಎಷ್ಟು ನಾವು ಮುಂಜಾನೆಯಿಂದ ಹಿಡಿದು ಸಾಯಂಕಾಲವರೆಗೂ ಆದರೂ ಎಷ್ಟು ಆನಂದ ಬರ್ತದೆ ಸರ್. ಅಲ್ಲಿ ಹೋಗಿ ನಾವು ಮುಂಜಾನೆಯಿಂದ ದುಡಿದಕ್ಕೆ ಆ ಬೆಳೆಯನ್ನು ನಾವು ರಕ್ಷಣೆ ಮಾಡಿದಷ್ಟು ಭಾಳ ಒಂಥರ ಖುಷಿ ಬರ್ತದೆ ರೀ. ಆಮೇಲೆ ನಮ್ಮ ಇದ್ರ ಒಳಗೆ ಹೋಗಿದ್ದರು ಸರ್, ಶಿವಮೊಗ್ಗ ಹತ್ರ ಸಾಗರ ಹೋಗಿದ್ದು, ಅಲ್ಲಿ ನಾವು ಶ್ರೀಮಠದಲ್ಲಿ ತೆಂಗು ತೋಟ ನಮಗೆ ಉತ್ಸವರಿಗೆ ಕೊಟ್ಟಿದ್ರು ಸರ್. ಅಲ್ಲೆಲ್ಲ ಹೋಗಿದಾಗ ಎಷ್ಟು ಒಂಥರ ತೆಂಗಿನ ಗಿಡ ಎಷ್ಟು ಮರಗಳು ಆಗಿದ್ದಾವೆ ಸರ್. ನಾವೊಂದು 100 ಗಿಡ ಅಲ್ಲೇ ನಾಟಿ ಮಾಡಿಸಿದ್ದು ನಮ್ಮ ಜೊತೆಗೆ ಅಲ್ಲೆಲ್ಲ ಇದ್ದಾಗ. ಈಗ ಅದು ಬೆಳೆ ಎಷ್ಟು ಫಲ ಕೊಡ್ತದೆ ನಾವು ನೆನೆಸ್ತೀವಿ. ಈಗ ಅಲ್ಲಿ ಹೋಗಿದಾಗ ಯಾರು ನಮ್ಮ ಜೂನಿಯರ್ ಹೋಗಲಿ ಯಾರು ಹೋಗಲಿ ಇಂಥವ್ರು ಬೆಳೆಸಿದ್ರಂತಂದು ಒಂದು ನೆನಪಾಗ್ತದೆ ಸರ್. ಆ ಥರ ಹೋದಾಗ ನಾನು ಈ ಒಂದು ಬೆಳೆ ಈ ಥರ ಗಿಡಗಳನ್ನು ನಾವು ನಾಟಿ ಮಾಡಿದಾಗ ಒಂದು ವಿಶೇಷವಾದಂಥ ನೆನಪುಗಳನ್ನು ಉಳಿತೇವೆ ಅದು ನಮ್ಮ. ಅದಕ್ಕೆ ಏನೇ ಆಗಲಿ ಹೆಸರು ಹೋದ್ಮೇಲೆ ಉಸಿರಿರೋ ತನಕ ಹೆಸರು ಇರಬೇಕಂತ ಆ ಥರ ಒಂದು ಇದನ್ನು ಮಾಡಿದ ಸಂದರ್ಭ ತಿಳಿಸ್ತಾರೆ. ಎಲ್ಲ ಒಂದು ಕಡೆ ಧಾರ್ಮಿಕತೆ ಅಥವಾ ಒಲವನ್ನು ತೋರಿಸಿದಂಥ ಮಹಾನ್ ಶರಣರು, ಸಿದ್ಧಿಪುರುಷರು ಇವರನ್ನು ನೋಡಿದಾಗ ಅಲ್ಲಿ ಧಾರ್ಮಿಕತೆಯನ್ನೇ ಹೆಚ್ಚು ಪ್ರಚಾರ ಮಾಡುವಂಥದ್ದನ್ನು ಕಾಣ್ತೇವೆ. ಆದರೆ ತಾವು ಆ ಧಾರ್ಮಿಕತೆ ಅನ್ನುವಂಥ ಒಂದು ನೆಪದಡಿಯಲ್ಲಿ ಈ ಶಾಶ್ವತವಾಗಿ ಪರಿಸರ ಸ್ನೇಹಿಯಾಗಿ ರೈತಪರ ಜೀವನದತ್ತ ಒಲವನ್ನು ತೋರಿಸ್ತಾ ಇದ್ದೀರಿ. ಹಾಗಾಗಿ ತಮಗೆ ಮತ್ತಷ್ಟು ಮಗದಷ್ಟು ಈ ಕೃಷಿಯತ್ತ ಒಲವು ಇನ್ನಷ್ಟು ಹೆಚ್ಚಾಗಲಿ, ಹಾಗೆಯೇ ಮುಂದಿನ ತಮ್ಮ ಉದ್ದೇಶಗಳು, ಗುರಿಗಳು, ಈಗಾಗಲೇ ಹೂವಿನ ಬೇಸಾಯದ ಜೊತೆ ಜೊತೆಗೆ ಕೃಷಿ ಅರಣ್ಯೀಕರಣವನ್ನು ಇರುವಂಥ ಜಮೀನಿನಲ್ಲಿ ಮಾಡಿದ್ದೀರಿ, ಮತ್ತು ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಿಗೆ ಬೇರೆ ಬೇರೆ ಕೇಂದ್ರಗಳಿಗೆ ತೆರಳಿ ಅಲ್ಲಿ ಕೂಡ ಸಸಿಗಳನ್ನು ಮರಗಳನ್ನು ನೆಡುವಂಥ ಪ್ರಯೋಗವನ್ನು ರೈತರಿಂದ ರೈತರಿಗೋಸ್ಕರ ಮಾಡಿಸ್ತಾ ಒಂದು ಹೊಸ ಹೊಸ ವಿನೂತನ ಶೈಲಿಯ ಒಂದು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಇದ್ರಿ. ಆದರೆ ಮುಂದಿನ ದಿನಮಾನಗಳಲ್ಲಿ ತಮ್ಮ ಯೋಚನೆಗಳು, ಕನಸುಗಳು, ಗುರಿಗಳು, ಉದ್ದೇಶ? ಮುಂದಿನ ಯೋಚನೆಗಳು, ನಾವು ಈ ಸಲ ಬಸವ ಜಯಂತಿಗೆ ಗಿಡ ನಾಟಿ ಎಲ್ಲ ಹಳ್ಳಿ ಹಳ್ಳಿಗೂ ಹೋಗಿ ಗಿಡ ಮರಗಳನ್ನು ನಾವು ಶ್ರೀಮಠದಿಂದ ಕೊಟ್ಟು ಒಂದು ಬೆಳೆಸೋಣ ಅಂತ, ಕಾಡು ಬೆಳೆಸಿವು ಅಂತಂದು ಈ ಸಂದರ್ಭದಲ್ಲಿ ತಿಳಿಸ್ತೇವೆ ಸರ್. ಹಾಗೆ ತಾವು ಎಲ್ಲ ರೈತರನ್ನ ಒಗ್ಗೂಡಿಸ್ಕೊಂಡು ಬೇರೆ ಬೇರೆಗೆ ತರಬೇತಿ ಕೇಂದ್ರಗಳಿಗೆ, ಬೇರೆ ಬೇರೆ ವಿಜ್ಞಾನ ಕೇಂದ್ರಗಳಿಗೆ, ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ರೈತರುಗಳ ಸಹಕಾರ ಹೇಗೆ ಸಿಗ್ತಾ ಇದೆ? ಆ ಎಲ್ಲವುಗಳನ್ನು ಸಂದರ್ಶನ ಅಥವಾ ಅಲ್ಲಿನ ವಿಚಾರಗಳನ್ನು ತಿಳಿದುಕೊಳ್ಳೋಕ್ಕೆ ರೈತರ ಪಾಲ್ಗೊಳ್ಳುವಿಕೆ ಹೇಗಿದೆ ಸರ್? ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ನಮ್ಮ ಜಗದೀಶ್ ಸರ್ ಅಂತ ಅದರ, ಡಿ ಪಿ ಪ್ರಕಾಶ್ ಸರ್ ಅಂತ ಅದರ, ಅವರು ಡಿ ಪಿ ಪ್ರಕಾಶ್ ಸರ್ ಹಣ್ಣಿನ ಗಿಡ ಅವರು ಶಿಕ್ಷಕರವರು, ಜಗದೀಶ್ ಸರ್ ಪ್ರವಾಸ ಒಂದು ಇದರಿಂದ ನಡೆಸಿಕೊಡ್ತಾರೆ ಸರ್. ಅವ್ರು ಏನಾರು ಫೋನ್ ಮಾಡ್ತಿದ್ರು ಸರ್, ಹಿಂಗೆ ರೈತರ ಬಗ್ಗೆ ತರಬೇತಿ ಐತಪ್ಪ, ಕರ್ಕೊಂಬರ್ರಿ ರೈತರನ್ನ ಅಂತ ಹೇಳ್ತಾರೆ ಸರ್. ನಾವೆಲ್ಲ ರೈತರನ್ನ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ರೈತರಿಗೆಲ್ಲ ಈ ಥರ ಬೆಳೆಯದ ಬಗ್ಗೆ ಮಾಹಿತಿ ತಿಳಿಸ್ತಾರೆ. ಇವತ್ತೆಲ್ಲ ಹೋಗೋಣಂದ ಅವರೊಂದು ಗಾಡಿಗೆ ವಾಹನ ಕಳಿಸ್ತದೆ ಸರ್. 20-22 ಜನ ನಾವು ಹೋಗ್ತಿದ್ದೆ ಸರ್. ಅಂದರೆ ಈ ಸಲ ಬಂದ ರೈತರಿಗೆ ಮತ್ತೆ ಬೇರೆ ರೈತರನ್ನ ಕರ್ಕೊಂಡು ಹೋಗೋದು ಒಂದು ಆ ಥರ ಮಾಡ್ಕೊಂಡು ಹೋದಾಗ ಈ ಕಡೆಗೆ ಡಂಬ್ರಾಳೆ ಆಗಲಿ, ಆಮೇಲೆ ಒಳ್ಳೆ ಇಲ್ಲಿ ಹಗರುಬೊಮ್ಮನಳ್ಳಿ ಹತ್ರ ಅಲ್ಲಿ ಎತ್ತಿನ ಮನೆ ಅಂತಂದು ಐತೆ ಸರ್. ಅಲ್ಲೊಂದು ಅವರೆಲ್ಲ ಬರೀ ವಾಸನೀವು ಬಲ್ಲಿಗೆ ಬೆಳೆದಿದ್ರೆ, ಡಾಳಂಬರಿ ಬೆಳೆದಿದ್ರು ಸರ್. ಅಲ್ಲೆಲ್ಲ ಹೋಗಿ ಅವರು ಬ್ಯಾಂಕ್ ಮ್ಯಾನೇಜರ್ ಅಂತ ಸರ್, ಈ ಉದ್ಯಮಿಗೆ ರಾಜೀನಾಮೆ ಕೊಟ್ಟು ಇವತ್ತು ರೈತರಾಗಿ ಒಳ್ಳೆ 30-35 ಎಕರೆ ವಾಸನಿ ಮಲ್ಲಿಗೂ ಡಾಳಂಬಿ ಬೆಳೆದ್ರು ಸರ್. ಭಾಳ ಖುಷಿ ಅದೆಲ್ಲ ನೋಡಿದಾಗ, ರೈತರಿಗೂ ಒಂಥರ ಖುಷಿ. ಈ ಥರ ಕರ್ಕೊಂಡು ಹೋದಾಗೆಲ್ಲ ಓ ಈ ಥರ ಬೆಳೆ ಬೆಳೆದು ನಾವು ಈ ಥರ ನಾವು ಇದು ಮಾಡೋಕ್ಕೆ ಅವಕಾಶ ಆಗ್ತೈತೆ ಅಂತಂದು ಭಾಳ ಖುಷಿ ಪಡ್ತದೆ ಸರ್. ರೈತರು ಕೂಡ ಅಷ್ಟು ಖುಷಿಲಿ ಸಹ ಹುಮ್ಮಸ್ಸಿಂದ ಬರ್ತಿದ್ರು ನೋಡೋಕ್ಕೆ. ಯಾವುದೇ ಆಗಲಿ ರೀ, ಒಂದು 3 ಸಲ ರೀ ಬಾಗಲಕೋಟೆ ವಿಶ್ವವಿದ್ಯಾಲಯ ಕೃಷಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಸರ್. ಅಲ್ಲಿ ಕೂಡ ಅನೇಕ ತೆಂಗಿನ ಮರ ಏರೋದು, ಆಮೇಲೆ ಈ ಥರ ಕಳೆ ತೆಗೆಯೋದು ಮಿಷನ್ಗಳು ತೊಗೊಂಬಂದಿದ್ರು, ಒಂದು 4-5 ತೊಗೊಂಬಂದಿದ್ದು ಸರ್. ಅಲ್ಲಿಂದ ಉಪಯೋಗನೇ ಆಗಿದೆ ಸರ್ ಕೃಷಿ. ಒಟ್ಟಿನಲ್ಲಿ ಧಾರ್ಮಿಕತೆಯ ನೆಪದಲ್ಲಿ ರೈತರನ್ನ ಒಗ್ಗೂಡಿಸುವಂಥದ್ದು, ರೈತರನ್ನ ಸಂಘಟಿಸುವಂಥದ್ದು, ರೈತರಿಗೆ ಹೊಸ ಹೊಸ ವಿಚಾರಗಳನ್ನ, ಪ್ರಯೋಗಾಲಯದ ವಿಚಾರಗಳನ್ನ ರೈತರ ಹೊಲಗಳಿಗೆ, ರೈತರ ಗದ್ದೆಗಳಿಗೆ, ರೈತರ ತೋಟಕ್ಕೆ ತಲುಪಿಸುವಂತ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀರಿ ನಾಗಯ್ಯ ಹಿರೇಮಠರೆ. ತಮ್ಮ ಮುಂದಿನ ಉದ್ದೇಶ, ನಾಡಿನದ್ದದಲ್ಲಿ ಕೂಡ ನಾಡಿನಲ್ಲಿ ಹಸಿರೀಕರಣವನ್ನು ಕೈಗೊಳ್ಳಬೇಕು, ಆ ಹಸಿರೀಕರಣದ ಮೂಲಕ ಉಸಿರುಗಳಿಗೆ ಮತ್ತಷ್ಟು ಚೇತನವನ್ನು ನೀಡಬೇಕನ್ನುವಂಥ ಕನಸನ್ನು ಹೊತ್ತಿದ್ದೀರಿ. ತಮ್ಮ ಕನಸು, ತಮ್ಮ ಯೋಚನೆಗಳು ಸಕಾರಾತ್ಮಕವಾಗಿ ಈಡೇರಲಿ, ಜೊತೆಗೆ ಎಲ್ಲ ರೈತರು ಕೂಡ ತಮ್ಮ ಒಂದು ಪ್ರಯತ್ನಕ್ಕೆ ಕೈಜೋಡಿಸಲಿ ಅನ್ನುವಂಥ ಆಶಯದೊಂದಿಗೆ ಕಾರ್ಯಕ್ರಮದಲ್ಲಿ ತಾವು ಇದುವರೆಗೆ ಭಾಗವಹಿಸಿ ತಮ್ಮ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳ ಕುರಿತ ಅನೇಕ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು, ನಮಸ್ಕಾರ. ಎಲ್ಲರಿಗೆ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇದುವರೆಗೆ ಮಿಶ್ರ ಬೆಳೆಯ ಬೇಸಾಯ ಕುರಿತು ಶ್ರೀ ನಾಗಯ್ಯ ಹಿರೇಮಠ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಮದುವೆಯಾಗೋ ಮಕ್ಕಳು ವಯಸ್ಸನ್ನು ಯಾರಿಗೂ ಹೇಳಬೇಡಿ. ಬಾಲ್ಯ ವಿವಾಹ ಅದು ಇದು ಅಂತ ರಗಳೆ ಆಗುತ್ತೆ, ಬೇಗ ಮಾಡಿ ಮುಗಿಸ್ಬಿಡಿ. ಆದ್ರೆ ನಾವು ಹೇಳೇ ಹೇಳ್ತೀವಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ಸ್ಕೂಲ್ ಹೆಡ್ ಮಾಸ್ಟರ್ಸ್ಗೆ, ಸಿಡಿಪಿಒ ಅಂಗನವಾಡಿ ಮೇಲ್ವಿಚಾರಕರಿಗೆ, ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ, ಪೊಲೀಸರಿಗೆ ಹೇಳೇ ಹೇಳ್ತೀವಿ. ಚೈಲ್ಡ್ ಲೈನ್ ಸಂಖ್ಯೆ 1098 ಫೋನ್ ಮಾಡೇ ಮಾಡ್ತೀವಿ. ನೆನಪಿಡಿ, ಬಾಲ್ಯ ವಿವಾಹವನ್ನು ನಿಷೇಧಿಸಲಾಗಿದೆ. ಸಾರ್ವಜನಿಕರ ಮಾಹಿತಿಗಾಗಿ ಇದು ರೀಡ್ಸ್ ಸಂಸ್ಥೆ ಬಳ್ಳಾರಿ ಇವರ ಪ್ರಕಟಣೆ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31 ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಗೀತೆಗಳನ್ನು ಕೇಳೋಣ. ಕಥೆ ನಂದು, ಕೇಳು ರೈತ ಲಕ್ಷ ಕೊಟ್ಟು ನೀನು, ಕೇಳು ರೈತ ಲಕ್ಷ ಕೊಟ್ಟು ನೀನು ನೀನು. ಮಲ್ಲಿಗೆ ಕಸ ನಾನು, ಹಿಂಗಕ್ಕೆ ಕಥೆ ನಂದು, ಕೇಳು ರೈತ ಲಕ್ಷ ಕೊಟ್ಟು ನೀನು, ಕೇಳು ರೈತ ಲಕ್ಷ ಕೊಟ್ಟು ನೀನು ನೀನು. ನಂದು ಆಫ್ರಿಕಾ ಅಮೆರಿಕಾ ದೇಶದಾಗ ರಾಜನಂದು, ಕರ್ನಾಟಕದ ಉತ್ತರದಾಗ ನಾನೇ ನಾನು, ಕರ್ನಾಟಕದ ಉತ್ತರದಾಗ ನಾನೇ ನಾನು. ಮಲ್ಲಿಗೆ ಕಸ ನಾನು, ಹಿಂಗಟಿ ಕತೆ ನಂದು, ಕೇಳು ರೈತ ಲಕ್ಷ ಕೊಟ್ಟು ನೀನು, ಕೇಳು ರೈತ ಲಕ್ಷ ಕೊಟ್ಟು ನೀನು ನೀನು. ಕಬ್ಬಿನ ಉರುಳಾದೆ ಉದ್ಯೋಗ ಕಂದು, ಆಸ್ಟ್ರೇಲಿಯಾದ ಕಬ್ಬಿನ ಉರುಳಾದೆ ಉದ್ಯೋಗ ಕಂದು, ಬಡಜೋಳದ ಪಡದಾಗ ನಾನೇ ನಾನು, ಬಡಜೋಳದ ಪಡದಾಗ ನಾನೇ ನಾನು. ಮಲ್ಲಿಗೆ ಕಸ ನಾನು, ಹಿಂಗತಿ ಕತೆ ನಂದು, ಕೇಳು ರೈತ ಲಕ್ಷ ಕೊಟ್ಟು ನೀನು, ಕೇಳು ರೈತ ಲಕ್ಷ ಕೊಟ್ಟು ನೀನು ನೀನು. ಹಳದಿ ಬಿಳಿ ಜಾಂಬಳಿ ವಿವಿಧ ಹೂವಿನ ಮೋಹಕ, ಹಳದಿ ಬಿಳಿ ಜಾಂಬಳಿ ವಿವಿಧ ಹೂವಿನ ಮೋಹಕ, ರೂಪದಾಗ ಮಾರೀಚ ನಾನೇ ನಾನು, ರೂಪದಾಗ ಮಾರೀಚ ನಾನೇ ನಾನು. ಮಲ್ಲಿಗೆ ಕಸ ನಾನು, ಹಿಂಗಟಿ ಕಥೆ ನಂದು, ಕೇಳು ರೈತ ಲಕ್ಷ ಕೊಟ್ಟು ನೀನು, ಕೇಳು ರೈತ ಲಕ್ಷ ಕೊಟ್ಟು ನೀನು ನೀನು. ನಗಿಸಿದರೆ ಅಳಿಸುವ ಗುಣನಂದು, ನನ್ನನ್ನು ನಗಿಸಿದರೆ ಅಳಿಸುವ ಗುಣನಂದು. ಎಚ್ಚರಿರಬೇಕು ರೈತ ನೀನೇ ನೀನು, ಎಚ್ಚರಿರಬೇಕು ರೈತ ನೀನೇ ನೀನು. ಮಲ್ಲಿಗೆ ಕಸ ನಾನು, ಹಿಂದಕ್ಕೆ ಕಥೆ ನಂದು, ಕೇಳು ರೈತ ಲಕ್ಷ ಕೊಟ್ಟು ನೀನು, ಕೇಳು ರೈತ ಲಕ್ಷ ಕೊಟ್ಟು ನೀನು ನೀನು. ಮಲ್ಲಿಗೆ ಕಸ ನಾನು, ಹಿಂದಕ್ಕೆ ಕಥೆ ನಂದು, ಕೇಳು ರೈತ ಲಕ್ಷ ಕೊಟ್ಟು ನೀನು, ಕೇಳು ರೈತ ಲಕ್ಷ ಕೊಟ್ಟು ನೀನು ನೀನು, ಕೇಳು ರೈತ ಲಕ್ಷ ಕೊಟ್ಟು ನೀನು, ಕೇಳು ರೈತ ಲಕ್ಷ ಕೊಟ್ಟು ನೀನು. ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ. ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ, ಹೆಚ್ಚು ಲಾಭ ಪಡೆಯಿರಿ. ಮೊದಲ ಮುಂಗಾರಿಗೆ ಯಾವ ತಳಿಗಳು ಇದ್ದರೆ ಅವನು ಹೇಳು ನಾನು ಬೆಳೆಯಲು, ಮೊದಲ ಮುಂಗಾರಿಗೆ ಯಾವ ತಳಿಗಳು ಇದ್ದರೆ ಅವನು ಹೇಳು ನಾನು ಬೆಳೆಯಲು. ಸಿಗುತ್ತವೆ ನೋಡು ಅವರು ತಂದು ಬೇಗನೆ